ಸ್ಥಳೀಯ ಸಂಸ್ಥೆಗಳಿಗೆ ಈ ವರ್ಷವೇ ಚುನಾವಣೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ನೌಕರರಿಗೆ ಸಾರಿಗೆ ಮಿತ್ರ ಮೊಬೈಲ್ ಆಪ್ ಬಿಡುಗಡೆ. ಹಾಗೂ ಕೋಗಿಲು ಬಡಾವಣೆಯಲ್ಲಿ ಮನೆಗಳ ನೆಲಸಮ ಪ್ರಕರಣ, ಬಿಜೆಪಿಯಿಂದ ಸತ್ಯಶೋಧನಾ ತಂಡ ರಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೂಕೋಸು ಬೆಳೆಯ ಬೇಸಾಯ ಕುರಿತು ಡಾಕ್ಟರ್ ಎಂ ಶಾಲಿನಿ ಅವರೊಡನೆ ಸಂದರ್ಶನ. ತಿಪಟೂರು ತಾಲೂಕು ಕೋಟನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಹೂಕೋಸು ಬೆಳೆಯ ಬೇಸಾಯ ಕುರಿತು ಡಾಕ್ಟರ್ ಎಂ ಶಾಲಿನಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಕಾಲಿಫ್ಲವರ್ ಅಥವಾ ಹೂಕೋಸು ಬೆಳೆಯ ಬೇಸಾಯದ ಕ್ರಮದ ಬಗ್ಗೆ ಇವತ್ತು ತಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಾಲಿನಿ ಎಂ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಾಲಿನಿ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ಸಹ ನಮಸ್ಕಾರ. ಇವತ್ತು ನಮಗೆ ತರಕಾರಿ ಬೆಳೆಯ ಒಂದು ಪ್ರಮುಖ ಬೆಳೆಯಾದ, ಅದರಲ್ಲೂ ಗೋಬಿ ಮಂಚೂರಿ ಅಥವಾ ಏನು ಪಲ್ಯ ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ಒಂದು ಉಪಯುಕ್ತ ತರಕಾರಿ, ಅದೇ ಥರ ಆರೋಗ್ಯಕ್ಕೂ ಕೂಡ ತುಂಬ ಪೂರಕವಾದ ಒಂದು ತರಕಾರಿ ಬೆಳೆ ಹೂಕೋಸು ಅಥವಾ ಕಾಲಿಫ್ಲವರ್ ಏನಂತ ಹೇಳ್ತೇವಲ್ಲ, ಇದರ ಬೇಸಾಯದ ಕ್ರಮವನ್ನು ನಮ್ಗೆ ತಿಳಿಸ್ಕೊಡ್ಬೇಕು. ಹೇಳಿ ಮೇಡಮ್ ಒಂದೊಂದಾಗಿ. ಖಂಡಿತ ಸರ್. ಮೊದಲಿಗೆ ನಾನು ಇದರ ಪೌಷ್ಟಿಕ ಗುಣಗಳು ಮತ್ತು ಹಾಗೆ ಇದರ ಔಷಧೀಯ ಗುಣಗಳು ಅಥವಾ ಆರೋಗ್ಯಕ್ಕೆ ಯಾವ ರೀತಿ ಇದು ಒಳ್ಳೆಯದು ಅಂತ ನಾನು ತಿಳಿಸ್ಕೊಡ್ತೇನೆ. ಇದು ಒಂದು ರುಚಿಕರವಾದ ಸ್ವಾದಿಷ್ಟಕರವಾದಂತಹ ಒಂದು ಪೌಷ್ಟಿಕ ತರಕಾರಿ ಬೆಳೆ. ಇದು ಸಹ ಒಂದು ಚಳಿಗಾಲದ ಬೆಳೆನೆ ಸರ್. ಇದನ್ನು ಪಲ್ಯ ಮಾಡೋಕ್ಕಿರ್ಬೋದು, ಸಾಂಬಾರ್ ಮಾಡೋದಕ್ಕೆ, ಹಾಗೆ ನೀವೇ ಹೇಳಿದ ಹಾಗೆ ಗೋಬಿ ಮಂಚೂರಿ, ಹಾಗೆ ಸೂಪು, ಇತ್ತೀಚೆಗೆ ಸೂಪಲ್ಲೂ ಸಹ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ಉಪ್ಪಿನಕಾಯಿ ಸಹ ಮಾಡ್ತಾ ಇದ್ದಾರೆ. ಈಗ ಮೈಕ್ರೋ ಗ್ರೀನ್ಸ್ ಬಗ್ಗೆ ನೀವು ಕೇಳಿರಬೇಕು ಸರ್. ಇದರಲ್ಲಿ ಸಸಿಗಳನ್ನು ಅಂದ್ರೆ ಈಗ ಒಂದು 15 ದಿನಗಳ ಸಸಿಗಳನ್ನು ಸಲಾಡ್ ತರ ಆಗಿ ಅಥವಾ ಸೊಪ್ಪಿನ ತರ ಆಗಿ ಪಲ್ಯಗಳು ಮಾಡಿಕೊಂಡು ಸಹ ಇದನ್ನ ಸೇವಿಸ್ತಾ ಇದ್ದಾರೆ. ಇದು ಪೌಷ್ಟಿಕ ಗುಣಗಳು ಅಂತ ಬಂದಾಗ ಇದರಲ್ಲೂ ಶರ್ಕರ ಪಿಷ್ಟ ಇರ್ಬೋದು, ಪ್ರೋಟೀನು, ಜೀವಸತ್ವಗಳು, ಅದರಲ್ಲೂ ಸಿ ಜೀವಸತ್ವ ಜಾಸ್ತಿ ಇದ್ದು ನಾರಿನಂಶವೂ ಸಹ ಜಾಸ್ತಿ ಇದೆ. ಜೊತೆಗೆ ಕೆಲವು ಖನಿಜಾಂಶಗಳಾದಂತಹ ಪೊಟ್ಯಾಸಿಯಂ, ಸೋಡಿಯಂ, ಕಬ್ಬಿಣ, ರಂಜಕ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸಹ ಇದರಲ್ಲಿ ಯಥೇಚ್ಛವಾಗಿ ನಾವು ಕಾಣಬಹುದು. ಇದನ್ನು ನಾವು ತರಕಾರಿಯಾಗಿ ಅಲ್ಲದೆ ಗೋಬಿ ಮಂಚೂರಿಯಾಗಿ ಸಹ ಬಳಸ್ತಾ ಇದೀವಿ. ಇದರಲ್ಲಿ ನಿಮಗೆ ನಾವು ಗಮನಿಸಿರ್ಬೋದು ಎಲ್ಲರೂ, ಮುಖ್ಯವಾಗಿ ಇದನ್ನು ಬೇಯಿಸುವಾಗ ಒಂದು ತುಂಬಾನೇ ಸುವಾಸನೆಯಾದ ಒಂದು ಪರಿಮಳ ಆದಂತಹ ಒಂದು ಸ್ಮೆಲ್ ಬರುತ್ತೆ ಸರ್. ಇದಕ್ಕೆ ಒಂದು ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ ಇದರಲ್ಲಿ ಹೈಡ್ರೋಜನ್ ಸಲ್ಫೈಡ್ ಅನ್ನೋ ಒಂದು ಅಂಶ ಯಥೇಚ್ಛವಾಗಿರೋದ್ರಿಂದ ಇದು ಕುಕ್ ಮಾಡುವಾಗ ಅಂದ್ರೆ ಅದನ್ನು ಬೇಯಿಸುವಾಗ ಈ ಒಂದು ಪರಿಮಳ ನಮಗೆ ಸಿಗುತ್ತೆ. ಇನ್ನು ಇದು ಹೆಚ್ಚು ಜೀವಸತ್ವ ಅಂದ್ರೆ ಸಿ ಜೀವಸತ್ವವನ್ನು ಇದು ಜಾಸ್ತಿ, ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಸ್ಕರ್ವಿ ಅಂತ ನಮ್ಗೆ ಏನು ಬರುತ್ತೋ ಅದು ರೋಗ ನಿವಾರಣೆ ಆಗಿ ಅಥವಾ ಮೂಳೆಗಳನ್ನು ಮೂಳೆ ಆರೋಗ್ಯಕ್ಕಾಗಿರ್ಬೋದು ಅಥವಾ ರಕ್ತ ಶುದ್ಧೀಕರಣಕ್ಕಾಗಿ ಸಹ ಇದು ಕಾರ್ಯ ಮಾಡುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದೆ, ಜೊತೆಗೆ ಫ್ಯಾಟ್ ಕಂಟೆಂಟ್ ಸಹ ಕಡಿಮೆ ಇದೆ, ಸೋಡಿಯಂ ಹೆಚ್ಚಾಗಿರೋದ್ರಿಂದ ನಾವು ತೂಕ ಇಳಿಸ್ಕೊಳ್ಳೋದೇ ಇರ್ಬೋದು ಅಥವಾ ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ. ಇದಲ್ಲದೆ ಇದರಿಂದ ಒಂದು ಸಿನಿಗ್ರೀನ್ ಅನ್ನೋ ಒಂದು ಅಂಶವನ್ನು ಸಹ ಅದರಿಂದ ನಾವು ಉತ್ಪಾದನೆ ಮಾಡೋದ್ರಿಂದ ಇದನ್ನು ಕ್ಯಾನ್ಸರ್ ನಿವಾರಣೆ ಮಾಡಲು ಸಹ ಬಳಸಲಾಗ್ತಾ ಇದೆ. ಹಾಗೆ ಇದನ್ನು ಚರ್ಮ ಅಥವಾ ಕೂದಲು ಏನೇ ಅದರದ್ದು ಏನೇ ತೊಂದರೆಗಳಿದ್ರು ಸಹ ನಾವು ಇದನ್ನ ಸೇವಿಸೋದ್ರಿಂದ ನಾವು ಸುಧಾರಿಸಬಹುದು ಸರ್. ಜೊತೆಗೆ ಹೊಟ್ಟೆಯಲ್ಲಿ ಏನಾದರೂ ಹುರಿ ಆಗ್ತಾ ಇದ್ರೆ ಅಥವಾ ಏನಾದರೂ ಅದೇ ಒಸಡುಗಳಲ್ಲಿ ರಕ್ತಸ್ರಾವವಾಗ್ತಾ ಇದ್ರು ಸಹ ಇದನ್ನು ಸೇವಿಸೋದ್ರಿಂದ ನಾವು ನಿವಾರಣೆ ಮಾಡಬಹುದು. ಅಂದಾಗೆ ಇದು ಈ ಹೂಕೋಸು ಅಥವಾ ಕಾಲಿಫ್ಲವರ್ ಅಂತೇವಲ್ಲ, ಇದು ಸಾಕಷ್ಟು ಪೋಷಕಾಂಶಗಳ ಆಗರವಾದ ಒಂದು ತರಕಾರಿಯಾಗಿದೆ. ಖಂಡಿತ, ಇದು ಎಲ್ಲರಿಗೂ ಇಷ್ಟವಾದ ಒಂದು ತರಕಾರಿ. ಹಂಗಾಗಿ ಈ ತರಕಾರಿ ಬೆಳೆ ಬೇಸಾಯ ಮಾಡ್ಬೇಕಂದ್ರೆ ಎಂತ ರೀತಿಯ ಹವಗುಣ ಇರಬೇಕು ಮತ್ತೆ ಮಣ್ಣು ಹೆಂಗಿರ್ಬೇಕಾಗುತ್ತೆ? ನಾನು ಮೊದಲೇ ತಿಳಿಸಿದಾಗೆ ಇದು ಚಳಿಗಾಲದ ಬೆಳೆ, ಇದಕ್ಕೆ ಒಂದು ತಂಪಾದವಾದಂತಹ ಆರ್ದ್ರತೆಯಿಂದ ಕೂಡಿರುವಂತಹ ಹವಾಮಾನವನ್ನು ಇದು ಬಯಸುತ್ತದೆ. ಇದು ಜೊತೆಗೆ ಏನಪ್ಪಾ ಅಂತಂದ್ರೆ ಇದು ಸರಿಯಾಗಿ ಏನಾದ್ರೂ ಒಣ ಹವೆ ಏನಾದ್ರೂ ಇದ್ದು ಬಿಟ್ರೆ, ಅಂದ್ರೆ ಚಳಿಗಾಲ ಇಲ್ಲದೆ ನಾವೇನಾದ್ರೂ ಬೇಸಿಗೆನಲ್ಲಿ ಬೆಳಿತೀವಿ ಅಂತ ಹೋದ್ರೆ ಅದು ಕೋಸಿನ ಗೆಡ್ಡೆ ಅಂತ ಏನೇಂತೀವೋ ಅದು ಗಾತ್ರ ಕುಸಿಯುತ್ತೆ, ಅದ್ರ ಜೊತೆಗೆ ಆ ಕೋಸು ಗಟ್ಟಿ ಆಗ್ಬಿಡುತ್ತೆ. ನಮ್ಗೆ ಈಗ ಚೆನ್ನಾಗಿ ಬೀಜ ಚೆನ್ನಾಗಿ ಮೊಳಕೆ ಆಗ್ಬೇಕು ಅಂತ ಬಂದಾಗ 10-21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕಾಗುತ್ತೆ. ಜೊತೆಗೆ ಹೂಕೋಸು ಅಂದಿದ ತಕ್ಷಣ ನಮ್ಗೆ ನೆನಪಾಗೋದೇನಪ್ಪ ಅಂದ್ರೆ ಆ ಒಂದು ಹೂಕೋಸಿನ ಗಡ್ಡೆ ಚೆನ್ನಾಗಿ ಬಿಳುಪಾಗಿದ್ದು, ಅದೇ ಮೊಸರಿನಂತೆ ಬಿಳುಪಾಗಿದ್ದು ಒಳ್ಳೆ ಗುಣಮಟ್ಟವಾಗಿರುವಂತಹ ಆಕರ್ಷವಾಗಿ ನಮ್ಗೆ ಕಾಣಿಸುವಂತ ಒಂದು ಗೆಡ್ಡೆನೆ ನಮ್ಗೆ ಕಣ್ಮುಂದೆ ಬರುವಂತದ್ದು. ಆ ಒಂದು ಗುಣಮಟ್ಟವಾಗಿರುವಂತಹ ನಾವು ಗೆಡ್ಡೆಗಳನ್ನ ಪಡಿಬೇಕು ಅಂತಂದ್ರೆ 15-25 ಡಿಗ್ರಿ ಸೆಲ್ಸಿಯಸ್ ಇರುವಂತಹ ಉಷ್ಣಾಂಶದಲ್ಲಿ ನಾವು ಇದನ್ನ ಬೆಳಿಬೇಕಾಗುತ್ತೆ. ಆದ್ರೆ ಏನಾದ್ರೂ ಉಷ್ಣಾಂಶ ಏರುಪೇರಾದಾಗ, ಅಂದ್ರೆ ಜಾಸ್ತಿ ಆದ್ರೆ ಅಥವಾ ಏನಾದ್ರೂ ಕಡಿಮೆ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅನ್ನದ ಇದು ಕೋಸು ಏನು ಗೆಡ್ಡೆ ಅಂತೀವೋ ಅದು ಅನ್ನದ ಅಗುಳುಗಳಂತಾಗ್ಬಿಡುತ್ತೆ, ಇಲ್ಲ ಅಂದ್ರೆ ಗಾತ್ರ ತೀರಾ ಸಣ್ಣದಾಗ್ಬಿಡುತ್ತೆ. ಅದರಿಂದ ನಮ್ಗೆ ಯಾವಾಗ್ಲೂ ಚಳಿಗಾಲದಲ್ಲಿ ಇದನ್ನು ಬೆಳೆದ್ರೆ ನಮಗೆ ಗುಣಮಟ್ಟವಾದಂತ ಒಂದು ನಾವು ಇಳುವರಿನ ಪಡಿಬಹುದು. ಜೊತೆಗೆ ಇದನ್ನ ಎಲ್ಲಾ ವಿಧವಾದ ಮಣ್ಣಿನಲ್ಲಿ ಬೆಳಿಬಹುದು. ಆದ್ರೆ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತವಾದ ಗೋಡು ಮಣ್ಣು ಮತ್ತು ಕೆಂಪು ಮಣ್ಣು ಇದಕ್ಕೆ ಸೂಕ್ತವಾಗಿದೆ. ಇನ್ನು ರಸಸಾರನು ನಾವು ಇದರಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಆಗ ರಸಸಾರ ಅಂತ ಬಂದಾಗ 6-7 ಇದ್ರೆ ಸೂಕ್ತ. ಅದ್ರ ಜೊತೆಗೆ ಉಳಿ ಮಣ್ಣಾಗ್ಲಿ ಅಥವಾ ಜೌಗು ಪ್ರದೇಶಗಳಲ್ಲಿ ಈ ಬೆಳೆಯನ್ನ ನಾವು ಬೆಳೆಯೋದಿಕ್ಕಾಗೋದಿಲ್ಲ. ಈ ಕಾಲಿಫ್ಲವರ್ ಬೆಳೆಯನ್ನ ಬಿತ್ತನೆ ಮಾಡ್ಬೇಕಂದ್ರೆ ಯಾವಾಗ ಸೂಕ್ತ ಕಾಲ ಅಂತೀರಿ ಡಾಕ್ಟರ್ ಸಾಲಿನಿ ಅವರೇ? ಇದು ಬಿತ್ತನೆ ಮಾಡೋದಕ್ಕೆ ಸೂಕ್ತ ಕಾಲ ಅಂದ್ರೆ ಇದು ಸಹ ಜೊತೆಗೆ ತಳಿಗಳ ಅನುಗುಣವಾಗಿ ನಾವು ಇದನ್ನ ನಾವು ಆ ತಳಿಗಳನ್ನ ನೋಡಿಕೊಂಡು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಇದರಲ್ಲಿ ಅಲ್ಪಾವಧಿ, ಮಾಧ್ಯಮಾವಧಿ ಮತ್ತು ದೀರ್ಘಾವಧಿ ತಳಿಗಳು ಅಂತ ಇದೆ. ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಅಲ್ಪಾವಧಿ ಮತ್ತು ಮಾಧ್ಯಮಾವಧಿ ತಳಿಗಳನ್ನು ನಾವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬಿತ್ತನೆ ಮಾಡಬಹುದು. ಅದೇ ದೀರ್ಘಾವಧಿ ತಳಿಗಳು ಅಂತ ಬಂದಾಗ ಅಕ್ಟೋಬರ್ ನವೆಂಬರ್ ಅಲ್ಲಿ ನಾವು ಬಿತ್ತನೆ ಮಾಡಬಹುದು. ಈಗ ತಳಿಗಳ ವಿವರಣೆ ಬಗ್ಗೆ ಸ್ವಲ್ಪ ಮಾಡಿಕೊಡಿ. ಇದರಲ್ಲಿ ಮುಖ್ಯವಾಗಿ ಲಭ್ಯವಿರುವ ತಳಿಗಳು ಅಂತ ನಾನು ಈಗಾಗಲೇ ಹೇಳಿದಾಗೆ ಅಲ್ಪಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಮತ್ತು ದೀರ್ಘಾವಧಿ ತಳಿಗಳು. ಈ ಅಲ್ಪಾವಧಿ ತಳಿಗಳು ಅಂತಂದ್ರೆ 60-80 ದಿನಗಳೊಳಗಡೆ ಕೊಯ್ಲಿಗೆ ಬರುತ್ತೆ ಸರ್. ಇನ್ನು ಮಧ್ಯಮಾವಧಿ ತಳಿಗಳು ಅಂತ ಬಂದಾಗ 80-100 ದಿನಗಳೊಳಗಡೆ ಕೊಯ್ಲು ಮಾಡಬಹುದು. ದೀರ್ಘಾವಧಿ ತಳಿಗಳು ಅಂತ ಬಂದಾಗ 100-120 ದಿನಗಳೊಳಗಡೆ ನಾವು ಕೊಯ್ಲು ಮಾಡಬಹುದು. ಈಗ ಅರ್ನಿ ಸ್ನೋಬಾಲ್ ಅಂತಿದೆ, ಆಮೇಲೆ ಪೂಸಾ ಮೇಘನ, ಹಾಗೆ ಅರ್ಕ ಕ್ರಾಂತಿ, ಅರ್ಕ ಸ್ಫೂರ್ತಿ, ಇವು ಅಲ್ಪಾವಧಿ ತಳಿಗಳು. ಇನ್ನು ಮಾಧ್ಯಮಾವಧಿ ತಳಿಗಳು ಅಂತ ಬಂದಾಗ ಪೂಸಾ ಸಿಂಥೆಟಿಕ್, ಪಂತ್ ಸುಪ್ರಭ, ಆಮೇಲೆ ಗೋಬಿ 4 ಅಂತಿದೆ, ಗೋಬಿ 4, ಇಸ್ಸಾರ್ 1, ಪಂಜಾಬ್ ಗೇನ್ 26, ಇವೆಲ್ಲನೂ ಸಹ ಮಾಧ್ಯಮಾವಧಿ ತಳಿಗಳು. ಇನ್ನು ದೀರ್ಘಾವಧಿ ತಳಿಗಳು ಅಂದ್ರೆ 100-120 ದಿನಗಳು ಅಂತ ಬಂದಾಗ 3-4 ತಿಂಗಳಿಗೆ ಕೊಯ್ಲು ಬರುವಂತದ್ದು. ಇದು ಸ್ನೋಬಾಲ್ 16, ಆಮೇಲೆ ಪೂಸಾ ಸ್ನೋಬಾಲ್ 1, ಲೇಟ್ ಸ್ನೋಬಾಲ್, ಊಟಿ 1, ಈ ತರ ತಳಿಗಳು ಲಭ್ಯ ಇದೆ. ಇದ್ರ ಜೊತೆಗೆ ಖಾಸಗಿ ಸಂಸ್ಥೆಗಳು ಅಭಿವೃದ್ಧಿಪಡಿಸಿರುವಂತಹ ಅನೇಕ ಬಿತ್ತನೆ ಬೀಜಗಳು ಅಂದ್ರೆ ಕಾಲಿಫ್ಲವರ್ ಅಲ್ಲಿ ಲಭ್ಯ ಇದಾವೆ. ಇದು ಈ ಕಾಲಿಫ್ಲವರ್ ಬೆಳಿಬೇಕಾದ್ರೆ ಯಾವ್ಯಾವ ಬೇಸಾಯ ಸಾಮಗ್ರಿಗಳ ಪ್ರಮಾಣ ಬೇಕಾಗ್ತದೆ? ಬೇಸಾಯ ಸಾಮಗ್ರಿಗಳು ಅಂತ ಬಂದಾಗ ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು, ಹೀಗೆ ನಮಗೆ ಬೇಸಾಯ ಸಾಮಗ್ರಿಗಳು ಬೇಕಾಗುತ್ತೆ. ಇನ್ನು ಬಿತ್ತನೆ ಬೀಜ ಎಕರೆಗೆ 200-250 ಗ್ರಾಮ್ಗಳಷ್ಟು ಬಿತ್ತನೆ ಬೀಜ ಸಾಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳು, ಸಾರಜನಕ, ರಂಜಕ, ಪೊಟ್ಯಾಷ್ ಅಂತ ಬಂದಾಗ 60-50 ಕಿಲೋಗ್ರಾಮ್ಗಳಷ್ಟು ಗೊಬ್ಬರಗಳು ಬೇಕಾಗುತ್ತೆ. ಇದ್ರ ಜೊತೆಗೆ ಲಘು ಪೋಷಕಾಂಶಗಳನ್ನು ಸಹ, ಅಂದ್ರೆ ಇದರಲ್ಲಿ ಮಾಲಿಬ್ಡಿನಮ್ ಮತ್ತೆ ಬೋರಾನ್ ಕೊರತೆ ಹೆಚ್ಚಾಗಿ ಕಂಡು ಬರೋದ್ರಿಂದ ಮಾಲಿಬ್ಡಿನಮ್ ಮತ್ತೆ ಬೋರಾನ್ ಅನ್ನು ಸಹ ನಾವು ನೀಡಬೇಕಾಗುತ್ತೆ ಸರ್. ಡಾಕ್ಟರ್ ಶಾಲಿನಿ ಅವರು, ಈ ಕಾಲಿಫ್ಲವರ್ ಸಸಿಗಳ ಉತ್ಪಾದನೆಯನ್ನ ಹೆಂಗ ತಯಾರು ಮಾಡ್ಕೋಬೇಕು ಹೇಳಿ. ಸಸಿಗಳನ್ನು ನಾವು ಸಸಿ ಮಡಿಗಳು, ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಸರ್, ಸಸಿ ಮಡಿಗಳನ್ನು ಮಾಡಿಕೊಂಡು ಅದು ಸಸಿ ಮಾಡುವಂತ ಜಾಗನ ಚೆನ್ನಾಗಿ ಹದ ಮಾಡಿಕೊಂಡು ಅದು ಮಣ್ಣನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಏರ್ ಮಡಿಗಳು ಮಾಡಿಕೊಂಡು ಸಾಲಾಗಿ ಅಂದ್ರೆ ಸಾಲುಗಳು ಮಾಡಿಕೊಂಡು ಅದರಲ್ಲಿ ಬೀಜ ಬಿತ್ತಬಿಟ್ಟು, ಬೀಜ ಬಿತ್ತಿದ ನಂತರ ಅಂದ್ರೆ ಬೀಜ ಬಿತ್ತೋದಕ್ಕೂ ಮುಂಚೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಈ 50-4 ಅಥವಾ 90-4 ಅಂತ ಸಂಯುಕ್ತ ಗೊಬ್ಬರ ಬರುತ್ತೆ, ಅದನ್ನ ಆ ಮಡಿಗಳಿಗೆ ನೀಡಿ ಅದ್ರ ಜೊತೆಗೆ ಬಿತ್ತನೆ ಮಾಡಿ 4-6 ವಾರಗಳ ನಂತರ ಆ ಸಸಿಗಳ ಬೆಳವಣಿಗೆ ಆದ್ಮೇಲೆ ನಾಟಿಗೆ ಬಳಸ್ತಾ ಇದ್ರು ಈ ಕೋಸು ಬೆಳೆಗಳಲ್ಲಿ. ಇತ್ತೀಚೆಗೆ ಏನಾಗಿದೆ, ಪ್ರೋಟ್ರೇಗಳಲ್ಲಿ ಅಂದ್ರೆ ನರ್ಸರಿಗಳಲ್ಲಿ ಈಗ ವೈಜ್ಞಾನಿಕವಾಗಿ ನರ್ಸರಿಗಳನ್ನ ಮಾಡ್ತಾ ಇದ್ದಾರೆ. ಆ ವೈಜ್ಞಾನಿಕವಾಗಿ ಮಾಡ್ತಾ ಇರುವಂತ ನರ್ಸರಿಗಳಲ್ಲಿ ಪ್ರೋಟ್ರೇಗಳಲ್ಲಿ ನರ್ಸರಿ ಮಾಡಿ ಅಂದ್ರೆ ಸಸಿಗಳನ್ನು ಬಿತ್ತಿ ಅಂದ್ರೆ ಬೀಜ ಬಿತ್ತಿ ಆ ಸಸಿಗಳನ್ನು ನಾಟಿ ಮಾಡೋದಕ್ಕೆ ಬಳಸ್ತಾ ಇರೋದ್ರಿಂದ ತುಂಬಾನೇ ಸುಲಭವಾದ ವಿಧಾನ. ಅಂದ್ರೆ ರೈತರೇನು ಅದನ್ನು ಮಾಡ್ಕೊಳ್ಳೋದಿಲ್ಲ, ಅವ್ರು ಯಾರೋ ನರ್ಸರಿಯವರು ಮಾಡಿ ಇದನ್ನ ಒದಗಿಸೋದ್ರಿಂದ ಅವ್ರು ಈಸಿಯಾಗಿ ಸಸಿಗಳನ್ನ ತಗೊಂಡು ನಾಟಿ ಮಾಡಬಹುದು ಸರ್. ಈ ಭೂಮಿ ಸಿದ್ಧತೆ ಹೆಂಗ್ ಮಾಡ್ಕೋಬೇಕು ಈ ಕಾಲಿಫ್ಲವರ್ ಬೆಳಿಬೇಕಾದ್ರೆ? ಈ ಭೂಮಿಯನ್ನು 3-4 ಬಾರಿ ಉಳುಮೆ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಚೆನ್ನಾಗಿ ಹದ ಮಾಡಿಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಆಮೇಲೆ ರಾಸಾಯನಿಕ ಗೊಬ್ಬರಗಳ ಅರ್ಧ ಭಾಗವನ್ನು ಮಣ್ಣಿಗೆ ಸೇರಿಸ್ಬಿಟ್ಟು ಅದನ್ನ ಹದ ಮಾಡಿಕೊಂಡು ಭೂಮಿ ತಯಾರು ಮಾಡ್ಕೊಬೇಕಾಗುತ್ತೆ. ಭೂಮಿ ತಯಾರು ಮಾಡ್ಕೊಂಡ ನಂತರ ಅಲ್ಪಾವಧಿ ತಳಿಗಳಿಗೆ ಆದ್ರೆ ಅಂದ್ರೆ ಮಧ್ಯಮಾವಧಿ ತಳಿ ಅಥವಾ ಅಲ್ಪಾವಧಿ ತಳಿಗಳಿಗಾದ್ರೆ 1.5 ಅಡಿ ಅಂತರದಲ್ಲಿ ಸಾಲುಗಳು ಮಾಡಿಕೊಂಡು, ಅಥವಾ ದೀರ್ಘಾವಧಿ ತಳಿಗಳಾದ್ರೆ 2 ಅಡಿ ಅಂತರದಲ್ಲಿ ಸಾಲುಗಳು ಮಾಡಿಕೊಂಡು 1 ಅಡಿಗೆ ಅಂತರದಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತೆ ಸರ್. ಇನ್ನೊಂದು ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಈ ಕಾಲಿಫ್ಲವರ್ ಅನ್ನ ಹೆಂಗೆ ನಾಟಿ ಮಾಡಬೇಕು ಅನ್ನೋದು ತಿಳಿಸ್ಕೊಟ್ಟಾಯ್ತು, ಅದರಂತೆ ಇದಕ್ಕೆ ನೀರಾವರಿ ಮತ್ತು ಅಂತರ್ಬೇಸಾಯ ಕ್ರಮಗಳನ್ನು ತಿಳಿಸ್ಕೊಡಿ. ನೀರಾವರಿ ನಾಟಿ ಮಾಡಿದ್ಮೇಲೆ 3-4 ದಿನಗಳ ಅಂತರದಲ್ಲಿ ನೀರಾವರಿ ಕೊಡಬೇಕಾಗುತ್ತೆ ಸರ್. ಇತ್ತೀಚೆಗೆ ಹನಿ ನೀರಾವರಿ ಇದೆ, ಜೊತೆಗೆ ಏರು ಮಡಿಗಳು ಮಾಡಿಕೊಂಡು ಸಹ ಗಿಡಗಳನ್ನು ನಾಟಿ ಮಾಡೋದ್ರಿಂದ ಇನ್ಲೈನ್ ಡ್ರಿಪ್ಪರ್ಸ್ ಅಂತ ಬಂದ್ಬಿಟ್ಟಿದೆ. ಇನ್ಲೈನ್ ಡ್ರಿಪ್ಪರ್ಸ್ ಸಹ ಹಾಕೊಂಡು ನಾವು ನೀರಾವರಿನ ಕೊಡಬಹುದು. ಇನ್ನು ಕಳೆ ಹತೋಟಿ ಮಾಡುವಂಥದ್ದು, ಕಳೆ ಹತೋಟಿ ಮಾಡೋದಂತೂ ಕೈಯಲ್ಲಿ ಕಿತ್ತು ಕಳೆ ಹತೋಟಿ ಮಾಡೋದು ಒಳ್ಳೇದು. ಇದಕ್ಕೂ ಸಹ ಏನಪ್ಪ ಅಂದ್ರೆ ಗಿಡ ನಾಟಿ ಮಾಡಿದ್ಮೇಲೆ ನಾವು ಮಣ್ಣು ಏರಾಕೊಡ್ಬೇಕು, ಅಂದ್ರೆ ಬುಡ ಭದ್ರ ಮಾಡೋದಕ್ಕೋಸ್ಕರ. ಆ ಗಿಡದ ಬುಡ, ಯಾಕಂದ್ರೆ ಹೂವು ಬರೋದ್ರಿಂದ ಗಡ್ಡೆ ಬರೋದ್ರಿಂದ ಆ ಗಿಡಗಳು ಎಲ್ಲೋ ಒಂದ್ ಕಡೆ ವಾಲ್ಬಾರ್ದು, ಅದರಿಂದ ಬುಡ ಭದ್ರ ಮಾಡೋದ್ರಿಂದ ನಾವು ಬುಡಕ್ಕೆ ಮಣ್ಣು ಏರಾಕೊಡ್ಬೇಕಾಗುತ್ತೆ. ಈ ಒಂದು ಕ್ರಮಗಳನ್ನ ನಾವು ಇದರಲ್ಲಿ ಪಾಲಿಸಬೇಕಾಗುತ್ತೆ ಸರ್. ಇನ್ನು ಇದರಲ್ಲೂ ಸಹ ಅಂತರ್ ಬೆಳೆಗಳು, ಯಾಕಂದ್ರೆ ನಾವು 2 ಅಡಿ ಅಥವಾ 2.5 ಅಡಿ ಅಂತರ ಕೊಡೋದ್ರಿಂದ ಕೆಲವು ದಿನಗಳು ಅಂದ್ರೆ 1 ತಿಂಗಳು ಬೆಳೆಗಳಾದಂತಹ ಸೊಪ್ಪಿನ ತರಕಾರಿಗಳು ಅಂದ್ರೆ ಕೊತ್ತಂಬರಿ ಇರ್ಬೋದು, ಸಬ್ಬಸಿಗೆ ಅಥವಾ ಮೆಂತ್ಯ ಸೊಪ್ಪುಗಳನ್ನು ಸಹ ನಾವು ಅಂತರ್ ಬೆಳೆಗಳಾಗಿ ಮಾಡಿಕೊಂಡು ಇನ್ನು ನಾವು ಸ್ವಲ್ಪ ಲಾಭನ ಪಡಿಬಹುದು ಸರ್. ಈ ಕಾಲಿಫ್ಲವರ್ ಬೆಳೆ ಬೇಸಾಯದಲ್ಲಿ ಪ್ರಮುಖವಾದ ಬೇಸಾಯ ಕ್ರಮದ ಬಗ್ಗೆ ಹೇಳಿ, ಕೆಲವೊಂದು ಕಾಳಜಿ ವಹಿಸಬೇಕಾಗ್ತದೆ ಅಂತಾರಲ್ಲ, ಯಾವ್ಯಾವದ್ರ ಬಗ್ಗೆ ಸರ್? ಈ ಪ್ರಮುಖವಾಗಿ ಹೂಕೋಸಲ್ಲಿ ಕೆಲವು ಬೇಸಾಯ ಕ್ರಮಗಳನ್ನ ನಾವು ಕೈಗೊಳ್ಳಲೇಬೇಕಾಗುತ್ತೆ. 1, ಚೆಲುವುಗೊಳಿಸುವುದು ಅಂತ ಅಂದ್ರೆ ಬ್ಲಾಂಚಿಂಗ್ ಅಂತೀವಿ. ಅಂದ್ರೆ ಬ್ಲಾಂಚಿಂಗ್ ಅಂತಂದ್ರೆ ಏನು? ಬ್ಲಾಂಚಿಂಗ್ ಒಂದು, ಚೆಲುವುಗೊಳಿಸುವುದು ಒಂದು. ಇನ್ನೊಂದು ಬೆಳೆ ಪರಿವರ್ತನೆ. ನಾವು ಬೆಳೆ ಪರಿವರ್ತನೆ ಯಾಕೆ ಮಾಡಬೇಕು ಅಂತಂದ್ರೆ, ಹೂಕೋಸನ್ನು ಬೆಳೆದ ಜಮೀನಿನಲ್ಲಿ ಮತ್ತೆ ಅದೇ ಕುಟುಂಬಕ್ಕೆ ಸೇರಿರುವಂತದ್ದು. ಈ ಕುಟುಂಬ, ಒಂದು ಕುಟುಂಬ ಅಂದ್ರೆ ಬ್ರಾಸಿಕೇಸಿ ಅಂತ ಒಂದು ಕುಟುಂಬ ಇದೆ ಸರ್. ಇದಕ್ಕೆ ಕುಟುಂಬಕ್ಕೆ ಸೇರಿರುವಂತದ್ದು ಎಲೆಕೋಸು, ನವಿಲ್ಕೋಲು, ಟರ್ನಿಪ್, ಇತ್ತೀಚೆಗೆ ಇರುವಂತ ಕೇಲು, ಚೈನಾ ಕೋಸು ಅಂತೆಲ್ಲ ಇದೆ. ಇವುಗಳನ್ನ ಮತ್ತೆ ಅದೇ ಪ್ರದೇಶದಲ್ಲಿ ನಾವು ಬೆಳೆಯಬಾರದು. ಅಟ್ಲೀಸ್ಟ್ 3 ವರ್ಷಗಳ ಕಾಲ ಈ ಬೆಳೆಗಳನ್ನ ಬೆಳೆದಿರ. ಬೇರೆ ಬೆಳೆಗಳಾದಂತಹ ಮೆಕ್ಕೆಜೋಳನೋ ಅಥವಾ ದ್ವಿದಳ ಯಾವ್ದಾದ್ರು ಬೇರೆ ತರಕಾರಿಗಳು, ಬೀಟ್ರೂಟ್, ಟೊಮೆಟೊ, ಆಲೂಗಡ್ಡೆ, ಬೇರೆ ಕುಟುಂಬಕ್ಕೆ ಸೇರಿರುವಂತ ತರಕಾರಿಗಳನ್ನ ನಾವು ಬೆಳ್ಕೊಬೇಕು. ಇದು ಬೆಳೆ ಪರಿವರ್ತನೆ. ಇನ್ನೊಂದು ಚೆಲುವುಗೊಳಿಸುವುದು ಅಂತಂದ್ರೆ, ಈಗ ಹೂಕೋಸು ಅಂದಿದ ತಕ್ಷಣ ನಾನು ಆಗ್ಲೇ ಹೇಳಿದೆ ಸರ್, ಅದು ವೈಟ್ ಆಗಿ ಕಾಣಬೇಕು ಅಂದ್ರೆ ಬಿಳುಪಾಗಿ ಕಾಣಬೇಕು, ಒಳ್ಳೆ ಗುಣಮಟ್ಟವಾಗಿರುವಂತ ಒಂದು ಗೆಡ್ಡೆನ ಹೊಂದಿರಬೇಕು. ಇದೇನಾದ್ರೂ ಬಿಸಿಲಿಗೆ ಏನಾದ್ರೂ ಬಿಸಿಲು ಕಿರಣಗಳು ಡೈರೆಕ್ಟ್ ಆಗಿ ಅದ್ರ ಮೇಲೆ ಬಿತ್ತು ಅಂತಂದ್ರೆ ಅಲ್ಲೇನಾಗುತ್ತೆ ಅಂತಂದ್ರೆ ಅವೆಲ್ಲ ಕೌಲು ಹೊಡೆದು ಬಿಡುತ್ತೆ. ಅಂದ್ರೆ ಕೋಸಿನಲ್ಲಿರುವಂತದ್ದು ಹೂಗಳು ಕೌಲು ಹೊಡೆದು ಬಿಟ್ಟು ಅವೆಲ್ಲ ಅನ್ನದ ಅಗುಳುಗಳಂತ ಆಗ್ಬಿಡುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಕಲರ್ ಚೇಂಜ್ ಆಗುತ್ತೆ. ಯಾವ ಕಲರ್ ಚೇಂಜ್ ಆಗುತ್ತೋ ನಮಗೆ ಮಾರಾಟಕ್ಕೆ ಅಂತ ಹೋದಾಗ ಅದ್ರ ಬೆಲೆ ಕಡಿಮೆ ಆಗುತ್ತೆ. ಅದರಿಂದ ಏನ್ ಮಾಡಬೇಕು, ಅದರ ಬುಡದಲ್ಲಿರೋ ಎಲೆಗಳನ್ನೆಲ್ಲ ಮೇಲಕ್ಕೆ ಎಳೆದು ಬಿಟ್ಟು ಕೋಸಿಗೆ ಯಾವುದೇ ಬಿಸಿಲು ಬೆಳಕು ಬೀಳದಿರೋ ಹಾಗೆ ನಾವು ಮುಚ್ಚಬೇಕು. ಆ ಮುಚ್ಚೋದನ್ನೇ ಈ ಚೆಲುವುಗೊಳಿಸುವುದು ಅಂತಾರೆ. ಅಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಬ್ಲಾಂಚಿಂಗ್ ಅಂತಾರೆ ಸರ್. ಇತ್ತೀಚೆಗೆ ಕೆಲವು ತಳಿಗಳಿದಾವೆ ಸೆಲ್ಫ್ ಬ್ಲಾಂಚಿಂಗ್ ಅಂತ, ಅಂದ್ರೆ ಅವೇ ಸ್ವಲ್ಪ ಚೆಲುವುಗೊಳಿಸುವಂತದ್ದು, ಅವಾಗವೇ ಮುಚ್ಚಿಕೊಳ್ಳುವಂತ ತಳಿಗಳಿದಾವೆ. ಸೊ ಇಲ್ದೇ ಇರೋದಕ್ಕೆ ನಾವು ಅದ್ ಮಾಡ್ಬೇಕಾಗುತ್ತೆ. ಅವೆಷ್ಟವೇ ಇರುವಂತ ತಳಿಗಳಿದ್ರೆ ಅದೇ ಯಾವುದು ಮಾಡ್ಕೊಳ್ಳುತ್ತೆ ಸರ್. ಈ ಕಾಲಿಫ್ಲವರ್ ಬೆಳೆಯಲ್ಲಿ ಪ್ರಮುಖವಾಗಿ ಕಂಡು ಬರುವಂತ ಕೀಟ ಮತ್ತೆ ರೋಗ ಹಾಗೂ ಅವುಗಳ ಹತೋಟಿ ಕ್ರಮದ ಬಗ್ಗೆ ತಿಳಿಸ್ಕೊಡಿ. ಈಗ ಕಾಲಿಫ್ಲವರ್ ಬೆಳೆಯೋದು ಅಂತ ಬಂದಾಗ ಸರ್, ಫಸ್ಟ್ ನಮಗೆ ಖರ್ಚು ಬರುವಂತದ್ದು ಒಂದು ಕೀಟ ಮತ್ತು ರೋಗಗಳನ್ನು ನಿರ್ವಹಣೆ ಮಾಡುವುದರಲ್ಲಿ ಜಾಸ್ತಿ ಇದಾಗ್ಬಿಡುತ್ತೆ. ಈಗ ಜನರು ಕೂಡ ಈ ಕಾಲಿಫ್ಲವರ್ ಅಂತ ಕಣ ಈಗ ಜಾಸ್ತಿ ಕೀಟನಾಶಕ ಬಳಸಿರ್ತಾರೆ, ಅದು ವಾಸನೆ ಬರ್ತದೆ, ಅದಕ್ಕೆ ವಿಷ ಇರ್ತದೆ, ಈ ತರ ಎಲ್ಲ ಭಾವನೆ ಇದೆಯಲ್ಲ, ಏನಂತೀರಿ? ಖಂಡಿತ ಸರ್, ಈ ಭಾವನೆ ಇದ್ದೇ ಇದೆ. ಯಾಕಂದ್ರೆ ಈಗ ಎಷ್ಟೋ ಜನ ಹೂಕೋಸು ತಗೊಳ್ಳುವಾಗ ತುಂಬಾ ಯೋಚನೆ ಮಾಡಿ ತಗೊಂತಾರೆ. ಯಾಕಂದ್ರೆ ಇದರಲ್ಲಿ ಮುಖ್ಯವಾಗಿ ಕಾಣಿಸುವ ಒಂದು ಕೀಟ ಇದೆ, ಅದು ವಜ್ರದ ಬೆನ್ನಿನ ಪತಂಗ ಅಂತ. ಅದು ಏನಾಗುತ್ತೆ ಅಂದ್ರೆ, ಅದು ಮರಿ ಹುಳುಗಳು ಎಲ್ಲಂದ್ರಲ್ಲೇ ಸೇರ್ಕೊಂಡ್ಬಿಡುತ್ತೆ, ಆ ಕೋಸಲ್ಲಿ ಎಲ್ಲಂದ್ರಲ್ಲೇ ಸೇರ್ಕೊಂಡು ಅವುಗಳನ್ನ ತಿಂದು ಅದು ಬೆಳೆನೆ ನಾಶ ಮಾಡುತ್ತೆ. ಅದನ್ನ ಹತೋಟಿ ಮಾಡೋದಕ್ಕೆ ರೈತರು ಏನ್ ಮಾಡ್ತಾರೆ, ಯಥೇಚ್ಛವಾಗಿ ಔಷಧಿಗಳನ್ನ ಸಿಂಪರಣೆ ಮಾಡ್ತಾರೆ. ಆ ಮರಿ ಹುಳುಗಳನ್ನ ಕಂಟ್ರೋಲ್ ಮಾಡಬೇಕು ಅಂತಂದಾಗ ನಾವು ಬರೀ ಕೆಮಿಕಲ್ಸ್ನೇ ಅಂದ್ರೆ ಔಷಧಿಗಳನ್ನೇ ಬಳಸಿ ಮಾಡಬಾರದು ಸರ್. ಇದಕ್ಕೆ ಬೇರೆ ಅಂದ್ರೆ ಈಗ ಎಲೆಕೋಸು ನಾಟಿ ಮಾಡುವಾಗ 15 ದಿನಗಳ ಮುಂಚೆ ಎರಡು ಸಾಲು ಈ ಒಂದು ಸಾಸಿವೆ ಅನ್ನೋ ಒಂದು ಬೆಳೆ ನಾವು ಹಾಕೊಬೇಕಾಗುತ್ತೆ. ಒಂದು ಸಾಲು 15 ದಿನಗಳ ಮುಂಚೆ ಹಾಕೊಂಡ್ರೆ ಇನ್ನೊಂದು ಸಾಲು 25 ದಿನಗಳ ನಂತರ ಹಾಕೊಳ್ಳೋದ್ರಿಂದ ಈ ಸಾಸಿವೆನೂ ಅದು ಎರಡೂ ಒಂದೇ ಕುಟುಂಬಕ್ಕೆ ಸೇರಿರೋದ್ರಿಂದ ಈ ಎಲ್ಲಾ ಹುಳುಗಳು ಏನಾಗುತ್ತೆ ಸಾಸಿವೆ ಗಿಡಕ್ಕೆ ಅಟ್ರಾಕ್ಟ್ ಆಗಿ ಅಲ್ಲಿ ಹುಳುಗಳು ಅಂದ್ರೆ ಆ ಒಂದು ಬೆಳೆಯನ್ನು ತಿನ್ನೋದ್ರಿಂದ ಈ ಕೋಸು ಬೆಳೆಯಲ್ಲಿ ಈ ಕೀಟಗಳ ಪ್ರಮಾಣನ ನಾವು ಕಡಿಮೆ ಮಾಡಬಹುದು. ಅದರ ಜೊತೆಗೆ ಈ ಪಕ್ಷಿಗಳು ಕೂತಾಗ ಏನಿರುತ್ತೆ ಆ ಹುಳುಗಳನ್ನೆಲ್ಲ ಕಿತ್ತು ಕಿತ್ತು ತಿನ್ನೋದ್ರಿಂದ ಅಲ್ಲಲ್ಲಲ್ಲಿ ನಾವೇನ್ ಮಾಡ್ಬೇಕು ರೆಂಬೆಗಳನ್ನ ನೆಡಬೇಕು. ಒಂದು ಎಕರೆಗೆ ಏನಿಲ್ಲ ಅಂದ್ರೂ ಒಂದು 10 ರೆಂಬೆಗಳನ್ನ ನೆಟ್ಟು ಬಿಟ್ರೆ ಆ ಒಂದು ಕೀಟನ ಇದು ಮಾಡಬಹುದು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಾನು ಹಾಗೆ ಹೇಳ್ದಾಗೆ ಬರೀ ಔಷಧಿಗಳನ್ನು ಸಿಂಪರಣೆ ಮಾಡೋದೆ ಬೇವಿನ ಕಷಾಯ ಬೇವಿನ ಎಣ್ಣೆ ಇವುಗಳನ್ನು ಸಹ ಸಿಂಪರಣೆ ಮಾಡತಕ್ಕದ್ದು. ಜೊತೆಗೆ ನಾವು ಯಥೇಚ್ಛವಾಗಿ ಈ ಟ್ರೈಕೋಡರ್ಮಾ ಸೂಡೋಮೊನಸ್ ಬಳಸೋದು ಅದ್ರ ಜೊತೆಗೆ ಬೇವಿನ ಹಿಂಡಿ ಸರ್ ನಾವೇನು ತಿಪ್ಪೆ ಗೊಬ್ಬರ ಜೊತೆ ಹಾಕ್ತೀವೋ ಭೂಮಿಗೆ ಅದ್ರ ಜೊತೆಗೆ ಬೇವಿನ ಹಿಂಡಿನೂ ಒಂದು ಎಕರೆಗೆ 200 ಕೆಜಿಗಳಷ್ಟು ಬೇವಿನ ಹಿಂಡಿ ಹಾಕ್ಬಿಟ್ರೆ ಅದು ಫಲವತ್ತತೆಯನ್ನು ಹೆಚ್ಚಿಸೋದಲ್ಲದೆ ಈ ಕೀಟ ರೋಗಗಳನ್ನು ಸಹ ಕಡಿಮೆ ಮಾಡುತ್ತೆ. ಇನ್ನು ಇದು ಎಲ್ಲಾ ಇದು ಕೀಟಗಳು ತೀವ್ರತೆ ಜಾಸ್ತಿ ಆದಾಗ ನಾವು ಔಷಧಿಗಳನ್ನ ಬಳಸಬೇಕಾಗುತ್ತೆ. ಹಾಗೇನ್ ಪ್ರತಿ ಲೀಟರ್ ನೀರಿಗೆ 1.3 ml ಅಷ್ಟು ಸೈನೋಸೈಡ್ ಅಂತ ಸಿಗುತ್ತೆ ಅಥವಾ 2 ml ಅಷ್ಟು ಥಯಾಕ್ಲೋಪ್ರಿಡ್ ಅಂತ ಸಿಗುತ್ತೆ. ಇವುಗಳನ್ನ ಸಿಂಪರಣೆ ಮಾಡೋದ್ರಿಂದ ಆ ಮರಿ ಹುಳುಗಳನ್ನ ನಾವು ಹತೋಟಿ ಮಾಡಬಹುದು. ಈ ವಜ್ಜದ ಬೆನ್ನಿನ ಪತಂಗ ಅಂತ ಏನಿರ್ತೀವೋ ಆ ಹುಳುಗಳನ್ನ ಕಂಟ್ರೋಲ್ ಮಾಡಿ. ಇದು ತುಂಬಾ ಕಾಣಿಸ್ಕೊಳ್ಳುವಂತ ಒಂದು ಕೀಟ ಸರ್. ಇನ್ನು ನಂತರ ಬಂದಾಗ ರಸ ಇರೋ ಕೀಟಗಳು ಇರೋ ಸಸ್ಯ ಏನು, ಈ ರಂಗೋಲಿ ಹುಳ, ಕೊಂಡಲಿ ಹುಳ, ಆಮೇಲೆ ಗೆಡ್ಡೆ ಕೊರಕ, ಈ ಸಾಸಿವೆ ಗರಗಸದ ಹುಳು ಅಂತಿದೆ, ಇವೆಲ್ಲ ಏನಪ್ಪ ಅಂದ್ರೆ ರಸ ಇರೋದ್ರ ಜೊತೆಗೆ ಹಸಿರು ಭಾಗವನ್ನೆಲ್ಲ ಕೆರೆದು ತಿಂತವೆ. ಅದ್ರ ಜೊತೆಗೆ ಎಲೆಗಳನ್ನೆಲ್ಲ ತಿನ್ನೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಬೆಳೆನ ನಾಶ ಮಾಡ್ತವೆ. ಇವುಗಳನ್ನೆಲ್ಲಾನು ಏನಪ್ಪ ಅಂತಂದ್ರೆ ಕಂಟ್ರೋಲ್ ಮಾಡೋದಿಕ್ಕೆ ನಾವು ಹಳದಿ ಅಂಟಿನ ಪಟ್ಟಿಗಳು ಅಂದ್ರೆ ಎಲ್ಲೋ ಸ್ಟಿಕ್ಕಿ ಕಾರ್ಡ್ಸ್ನ ನಾವು ಎಲ್ಲಾ ಕಡೆ ತೂಗು ಬಿಡೋದ್ರಿಂದ ಈ ಕೀಟಗಳ ಸಂಖ್ಯೆ ಅಂದ್ರೆ ಅದನ್ನೆಲ್ಲ ಅಂಟ್ಕೊಳ್ಳೋದ್ರಿಂದ ಕೀಟಗಳ ಸಂಖ್ಯೆನ ನಾವು ಕಡಿಮೆ ಮಾಡಬಹುದು. ಅದರ ಜೊತೆಗೆ ಬೇವಿನ ಕಷಾಯ, ಬೇವಿನ ಎಣ್ಣೆ, ಅದ್ರ ಜೊತೆಗೆ 0.2 gram ಪ್ರತಿ ಲೀಟರ್ ನೀರಿಗೆ ಅಸಿಟಮಾಪ್ರಿಡ್ ಅಂತ ಅಥವಾ 2 ml ಟಾಲ್ಫೆನ್ ಪೈರಾಡ್ ಅಥವಾ 1 ml ಸಯಾನ್ ಟ್ರಿನಿಪ್ರೋಲ್ ಅನ್ನೋ ಒಂದು ಔಷಧಿನ ಸಿಂಪರಣೆ ಮಾಡಬೇಕು ಸರ್. ಇನ್ನು ಪ್ರಮುಖ ರೋಗಗಳು ಇದರಲ್ಲಿ ತುಂಬಾ ರೋಗಗಳಿದಾವೆ. ಎಲೆ ಮಚ್ಚೆ ರೋಗ, ದುಂಡಾಣು ಕಪ್ಪು ಕೊಳೆ ರೋಗ, ಹೀಗೆ ಬುಡ ಕೊಳೆಯುವ ರೋಗ, ಬಿಳಿ ತುಕ್ಕು ರೋಗ, ಎಲೆ ಸುಡುವ ರೋಗ ಅನ್ನೋ ರೋಗಗಳು ಹೆಚ್ಚಾಗಿ ಕಾಣ್ತವೆ. ಎಲೆ ಮಚ್ಚೆ ರೋಗ ಅಂತ ಕಾಣಿಸ್ಕೊಳ್ಳುತ್ತೆ, ಅಲ್ಲಲ್ಲಿ ಎಲೆಗಳ ಮೇಲೆ ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳ ಹಳದಿ ಬಣ್ಣಕ್ಕೆ ತಿರುಗಿ ಒಣಗ್ತಾ ಹೋಗುತ್ತೆ. ಅವುಗಳನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ 3 gram ಕಾಪರ್ ಆಕ್ಸಿಕ್ಲೋರೈಡ್ ಅಂದ್ರೆ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಅಥವಾ 2 gram ಮೆಟಲಾಕ್ಸಿಲ್ MZ ಅನ್ನ ನಾವು ಸಿಂಪರಣೆ ಮಾಡಬಹುದು. ಇನ್ನು ಈ ದುಂಡಾನು ಕಪ್ಪು ಕೊಳೆ ರೋಗ ಅಂತಿದೆ ಸರ್, ಇದು ಹೆಚ್ಚಾಗಿ ಎಲೆ ಅಂಚಿನ ಭಾಗದಿಂದ ಹಳದಿ ಬಣ್ಣದ ವಿ ಆಕಾರದಲ್ಲಿ ಚುಕ್ಕೆಗಳು ಫಸ್ಟ್ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಆ ಎಲೆಗಳ ನರಗಳಿರ್ಬೋದು ಅವೆಲ್ಲ ಕಂದು ಬಣ್ಣಕ್ಕೆ ತಿರುಗಿ ತೀವ್ರತೆ ಜಾಸ್ತಿ ಆಗ್ಬಿಟ್ರೆ ಎಲೆಗಳು ಸಹ ಒಣಗೋಗುತ್ತೆ. ಈ ದುಂಡಾಣು ಕಪ್ಪು ರೋಗ ತಡೆಗಟ್ಟಬೇಕು ಅಂದ್ರೆ 0.5 gram ಸ್ಟೆಪ್ಟೋಸೈಕ್ಲಿನ್ ಅಂತ ಸಿಗುತ್ತೆ ಅಥವಾ 0.5 gram ಕೆಸೈಕ್ಲಿನ್ ಅಂತ ಸಿಗುತ್ತೆ. ಅದನ್ನ 1 liter ನೀರಿನಲ್ಲಿ ಕರಗಿಸಿ ಈ ಏನು ಪ್ರತಿ ಹೆಕ್ಟೇರ್ಗೆ ಬೇಕಾಗಿರುವಂತ ಒಂದು ಬಿತ್ತನೆ ಬೀಜನ ಅದರಲ್ಲಿ ನೆನೆಸಿ ನಂತರ ಬೀಜಗಳನ್ನ ಒಣಗಿಸ್ಬಿಟ್ಟು ಆ ಬೀಜನ ಬಿತ್ತನೆ ಮಾಡೋದಿರ್ಬೋದು ಅಥವಾ 2 ವರ್ಷಗಳಿಗೊಮ್ಮೆ ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ. ಇನ್ನು ತೀವ್ರತೆ ಜಾಸ್ತಿ ಆಗ್ಬಿಟ್ರೆ ಈ ಸ್ಟೆಪ್ಟೋಸೈಕ್ಲಿನ್ ಜೊತೆಗೆ 3 gram ಕಾಪರ್ ಆಕ್ಸಿಕ್ಲೋರೈಡ್ನ ಸೇರಿಸಿ ಸಿಂಪರಣೆ ಮಾಡೋದು, ಇದರಿಂದ ಈ ದುಂಡಾಣು ಕೊಳೆ ರೋಗನ ನಾವು ತಡೆಗಟ್ಟಬಹುದು ಸರ್. ಇನ್ನು ಎಲೆ ಸುಡುವ ರೋಗ, ಬಿಳಿ ತುಕ್ಕ ರೋಗಕ್ಕೂ ಸಹ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ 2 gram ಮ್ಯಾಂಕೋಸೆಬ್ ಅನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಈ ರೋಗಗಳನ್ನು ನಾವು ತಡೆಗಟ್ಟಬಹುದು. ಇನ್ನೊಂದು, ಈಗ ಈ ಕಾಲಿಫ್ಲವರ್ ಬೆಳೆ ಬೇಸಾಯದಲ್ಲಿ ಶಾರೀರಿಕ ನ್ಯೂನತೆಗಳು ಇರ್ತವಲ್ಲ, ಅವುಗಳ ನಿರ್ವಹಣೆ ಬಗ್ಗೆ ತಿಳಿಸ್ಕೊಡಿ ಸರ್. ಇದರಲ್ಲಿ ನಮ್ಗೆ ಹೆಚ್ಚಾಗಿ ಕಂಡು ಬರುವಂತ ಶಾರೀರಿಕ ನ್ಯೂನತೆಗಳು ಅಂದ್ರೆ ಫಿಸಿಯಾಲಜಿಕಲ್ ಡಿಸಾರ್ಡರ್ಸ್ ಅಂತೀವಿ. ಇವು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ನಮ್ಗೆ ಒಂದು ಚಾಟಿಯ ಬಾಲ ಅಂತ, ಅದೇನಪ್ಪ ಅಂದ್ರೆ ವಿಪ್ಟೈಲ್ ಅಂತೀವಿ. ಇದು ಒಂದು ಮಾಲಿಬ್ಡಿನಮ್ ಡಿಫಿಷಿಯನ್ಸಿ ಇಂದ ಬರೋದು. ಇನ್ನೊಂದು ಕಂದು ಬಣ್ಣಕ್ಕೆ ತಿರೋದು ಬ್ರೌನಿಂಗ್ ಅಂತೀವಿ, ಅದು ಬೋರಾನ್ ಡಿಫಿಷಿಯನ್ಸಿ ಇಂದ ಬರುವಂತದ್ದು. ಈ ವಿಪ್ಟೈಲ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂತಂದಾಗ ಯಾವಾಗ ನಾವು ಈ ಹೂಕೋಸನ್ನು ಅಂದ್ರೆ ಮಣ್ಣಿನ ರಸ ಸಾರ ಏನಾದ್ರೂ 5.5 ಕಡಿಮೆ ಇರುವಂತದ್ದು ಅಂದ್ರೆ 5.5 to 7 ಇರುವಂತ ಮಣ್ಣು ನಮ್ಗೆ ಸೂಕ್ತವಾಗಿರುವಂತ ರಸ ಸಾರ ಸೂಕ್ತವಾಗಿರುವಂತ ಮಣ್ಣು ಈ ಬೆಳೆ ಬೆಳೆಯೋದಕ್ಕೆ ಯೋಗ್ಯ, ಅದಕ್ಕಿಂತ ಕಡಿಮೆ ಆಗಿರೋದಾಗ್ಬಿಟ್ರೆ ಆ ಮಣ್ಣಿನಲ್ಲಿ ಮಾಲಿಬ್ಡಿನಮ್ ಕೊರತೆ ಕಂಡು ಬರುತ್ತೆ. ಆವಾಗ ಯಾವಾಗ ಕಂಡು ಬರುತ್ತೋ ಈ ಎಲೆಗಳ ಅಲಗುಗಳು ಅಂತೀವಿ ಅವೆಲ್ಲ ಏನಾಗುತ್ತೆ ಸರಿಯಾಗಿ ಬೆಳವಣಿಗೆ ಆಗದೆ ಅವೆಲ್ಲ ತಿರುಚ್ಕೊಂಡ್ಬಿಡುತ್ತೆ, ಸುಕ್ಕು ಗಂಟದಂಕ ಆಗ್ಬಿಡುತ್ತೆ. ಅದ್ರ ಜೊತೆ ಏನಪ್ಪ ಅಂತಾರೆ ಎಲೆಗಳು ವಿಕಾರಗೊಳ್ತವೆ. ಯಾವಾಗ ಎಲೆಗಳು ವಿಕಾರಗೊಳ್ತವೋ ಈ ಮಧ್ಯದ ನರಗಳು ಅಂತೀವಲ್ಲ ಸರ್, ವೈನ್ಸ್ ಅಂತೀವಿ, ಅವೆಲ್ಲನೂ ಒಂಥರ ಚಾಟಿ ಅಂತ ಕಾಣುತ್ತೆ. ಅದಕ್ಕೋಸ್ಕರನೇ ಈ ಇದನ್ನ ಚಾಟಿಯ ಬಾಲ ಅಂತಾರೆ. ಮಾಲಿಬ್ಡಿನಮ್ ಡಿಫಿಷಿಯನ್ಸಿಯಿಂದ ಅಂದ್ರೆ ಕೊರತೆಯಿಂದ ಆಗುವಂತ ಈ ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಏನ್ ನ್ಯೂನತೆ ಇದೆಯೋ ಅದನ್ನ ನಾವು ಯಾವ ರೀತಿ ಸರಿಪಡಿಸಬಹುದು ಅಂದ್ರೆ, ಒಂದು ಮಣ್ಣಿನ ರಸಸಾರನ್ನ ನಾವು ಫಸ್ಟ್ ಸರಿಪಡಿಸಬೇಕು. ಸುಣ್ಣ ಹಾಕೋದ್ರಿಂದ ನಾವು ಆ ರಸಸಾರನ್ನ ಸರಿಪಡಿಸಬಹುದು. ಅದ್ರ ಜೊತೆಗೆ ಪ್ರತಿ 100 ಅಂದ್ರೆ 100 ಲೀಟರ್ ನೀರಿಗೆ 4 ಗ್ರಾಂ ಅಷ್ಟು ಅಮೋನಿಯಂ ಮಾಲಿಬ್ಡಿನೈಟ್ ಅನ್ನು ಬೆರೆಸ್ಬಿಟ್ಟು ಸಿಂಪರಣೆ ಮಾಡಿದ್ರೆ ಈ ಒಂದು ತೊಂದರೆಯನ್ನ ನಾವು ನಿವಾರಣೆ ಮಾಡಬಹುದು. ಇನ್ನು ಬ್ರೌನಿಂಗ್ ಅನ್ನೋದು ಬೋರಾನ್ ಡಿಫಿಷಿಯನ್ಸಿಯಿಂದ ಬರುವಂತದ್ದು. ಇದು ಸಾಮಾನ್ಯವಾಗಿ ಈ ಒಂದು ಬೆಳೆಯಲ್ಲಿ ಕಂಡು ಬರುವಂತ ಒಂದು ಕೊರತೆ. ಇದು ಏನಪ್ಪಾ ಅಂದ್ರೆ ಕೋಸು ಕಂದು ಬಣ್ಣಕ್ಕೆ ತಿರುಗಿಬಿಡುತ್ತೆ, ಕಾಂಡದ ಭಾಗ ಇರ್ಬೋದು ಅಥವಾ ಕೋಸು ಏನಾಗ್ಬಿಡುತ್ತೆ ಸಣ್ಣ ಗಾತ್ರ ಆಗ್ಬಿಟ್ಟು ನೀರಿನಲ್ಲಿ ತೊಯಿಸಿರುವಂತ ಕೆಲವು ಭಾಗಗಳು ನಮಗೆ ಕಂಡು ಬರುತ್ತೆ. ಇದು ಒಂದು ಬ್ರೌನಿಂಗ್ ಆಗುವಂಥದ್ದು. ನಾವು ಹೂವಲ್ಲೂ ನೋಡಬಹುದು ಸರ್, ಆಗಾಗ ಮಧ್ಯ ಮಧ್ಯದಲ್ಲಿ ಒಂಥರ ಕಪ್ಪು ಕಲರ್ಗೆ ಟರ್ನ್ ಆಗ್ಬಿಡುತ್ತೆ. ಇದು ಬೋರಾನ್ ಡಿಫಿಷಿಯನ್ಸಿಯಿಂದ ಕಂಡು ಬರುವಂಥದ್ದು. ಇದನ್ನ ನಿವಾರಣೆ ಮಾಡಬೇಕು ಅಂತಂದ್ರೆ ಬೋರಾನ್ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಎಷ್ಟಪ್ಪ ಅಂತಂದ್ರೆ ಪ್ರತಿ ಎಕರೆಗೆ ಒಂದು 4 ಕೆಜಿಯಷ್ಟು ಬೋರಾನ್ ನಾವು ಮಣ್ಣಿಗೆ ಸೇರಿಸಬಹುದು, ಅಥವಾ ಪ್ರತಿ 1 ಲೀಟರ್ ನೀರಿಗೆ ನಾವು 2 ಗ್ರಾಂ ಬೋರಾಕ್ಸ್ ಅಂತ ಸಿಗುತ್ತೆ, ಅದನ್ನು ಸೇರಿಸಿ ಸಿಂಪರಣೆ ಮಾಡೋದ್ರಿಂದ ಈ ಬ್ರೌನಿಂಗ್ ಅನ್ನೋದನ್ನ ನಾವು ಕಡಿಮೆ ಮಾಡಬಹುದು. ಅದ್ರ ಜೊತೆ ಈ ಕೆಲವು ಇನ್ನೂ ನ್ಯೂನತೆಗಳು ಅಂತ ಬಂದಾಗ ಕೋಸಲ್ಲಿ ಒಂಥರ ಗೋಲಿಗಳಂತ ಆಗ್ಬಿಡುತ್ತೆ. ಆ ಗೋಲಿಗಳಂತ ಆಗೋದು ಏನಪ್ಪಾ ಅಂದ್ರೆ ಯಾವಾಗ ನಾವು ಕಡಿಮೆ ಸಾರಜನಕ ಕೊಡ್ತೀವೋ ಆವಾಗ ಅವು ಗೋಲಿಗಳಂತ ಮರಿಗಳ ತರ ಆಗ್ಬಿಡುತ್ತೆ ಏನು ಈ ಕೋಸು. ಅದನ್ನ ನಿವಾರಣೆ ಮಾಡೋದು ನಾವು ಸರಿಯಾಗಿವಾಗಿ ಸಾರಜನಕದ ಗೊಬ್ಬರನ ಕರೆಕ್ಟ್ ಆಗಿ ಕೊಡ್ಬೋದು. ಇನ್ನು ಸಾರಜನಕ ಗೊಬ್ಬರ ಏನಾದ್ರೂ ಜಾಸ್ತಿ ಕೊಟ್ಬಿಟ್ರೆ ಏನಾಗುತ್ತೆ, ಆ ಏನು ಒಂದು ಕಾಂಡ ಇರುತ್ತೋ ಅದು ಟೊಳ್ಳಾಗ್ಬಿಡುತ್ತೆ, ಅದನ್ನ ನಾವು ಹ್ಯಾಲೋಸ್ಟೆಮ್ ಅಂತೀವಿ. ಅಂದ್ರೆ ನಾವು ಸಾರಜನಕ ಗೊಬ್ಬರ ಕೊಡುವಾಗ ಈ ಬೆಳೆಯಲ್ಲಿ ಕರೆಕ್ಟ್ ಪ್ರಮಾಣದಲ್ಲಿ ಏನು ಶಿಫಾರಸು ಮಾಡಿರ್ತಾರೆ ಯಾವಾಗ್ಲೂ ಆ ಪ್ರಮಾಣದಲ್ಲಿ ನಾವು ಗೊಬ್ಬರನ ಕೊಡಬೇಕಾಗುತ್ತೆ ಸರ್. ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ, ಈಗ ಈ ಕಾಲಿಫ್ಲವರ್ ಮಾರುಕಟ್ಟೆಗೆ ಯಾವ ಸಮಯಕ್ಕೆ ನಾವು ಕಟಾವು ಮಾಡಿಕೊಂಡು ಹೋಗ್ಬೇಕಾಗ್ತದೆ ಸರ್? ಈಗ ಅಕ್ಟೋಬರ್ ನವೆಂಬರ್ ಅಂತ ಬಂದಾಗ ಇದು 3 ತಿಂಗಳ ಬೆಳೆ ಆಗಿರೋದ್ರಿಂದ ನಮಗೆ ಜನವರಿ ಫೆಬ್ರವರಿ ಇಲ್ಲ ಮಾರ್ಚ್ ಆ ಟೈಮ್ಗೆ ನಾವು ಕಟಾವು ಮಾಡಿಕೊಂಡು ಹೋದ್ರೆ ಬೆಸ್ಟು. ಯಾವಾಗ್ಲೂ ಕಟಾವು ಮಾಡುವಾಗ ಯಾವಾಗ್ಲೂ ಬೆಳಗಿನ ಸಮಯದಲ್ಲಿ ಅಥವಾ ಸಂಜೆ ತಂಪಾದ ವಾತಾವರಣದಲ್ಲಿ ಕಟಾವು ಮಾಡಿಬಿಟ್ಟು ನಾವು ಮಾರ್ಕೆಟ್ಗೆ ತಗೊಂಡು ಹೋದ್ರೆ ಸೂಕ್ತ ಸರ್. ತುಂಬಾ ಸಂತೋಷ ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ. ಈಗ ಸಾಮಾನ್ಯವಾಗಿ ಪ್ರತಿಯೊಬ್ಬ ಜನರಿಗೂ ಈ ಗೋಬಿ ಮಂಚೂರಿ ಅಂದ್ರೆ ಇವತ್ತು ತುಂಬಾ ಇಷ್ಟ. ಅದು ಈ ಕಾಲಿಫ್ಲವರ್ ಮೂಲಕ, ಅದು ಹೂಕೋಸಿನ ಮೂಲಕ ನಮ್ಮೆಲ್ಲರಿಗೂ ಅದು ಇವತ್ತು ತೀರಾ ಇಷ್ಟದ ಮತ್ತು ನೆಚ್ಚಿನ ಒಂದು ಫಾಸ್ಟ್ ಫುಡ್ ಅಂತ ನಾವು ಏನು ಹೇಳ್ತೇವಲ್ಲ, ನಮ್ಮ ಯುವಕ ಯುವತಿಯರು ಎಲ್ಲ ಜನರು ಕೂಡ ಈ ಒಂದು ಆಹಾರಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಹಾಗಾಗಿ ಇದು ಬೆಳೆಯೋದು ಸ್ವಲ್ಪ ಸುಲಭ ಅಲ್ಲ, ತರಕಾರಿ ಬೇಸಾಯದಲ್ಲಿ ಇದು ಸ್ವಲ್ಪ ಜಾಸ್ತಿ ಶ್ರಮ ವಹಿಸಬೇಕಾಗ್ತದೆ. ಇದು ಖಂಡಿತ ಸರ್. ಈ ಬೆಳೆಗೆ ಹೆಚ್ಚಾಗಿ ಕಂಡು ಬರೋದು ಕೀಟಗಳ ಹಾವಳಿ. ಈ ಕೀಟಗಳ ಹಾವಳಿಯನ್ನು ನಾವು ಇದು ಮಾಡಬೇಕಾಗುತ್ತೆ ಅಂದ್ರೆ ಜಾಸ್ತಿ ಖರ್ಚು ಮಾಡಬೇಕಾಗುತ್ತೆ. ಆಗ ನಾವು ಏನ್ ಮಾಡಬೇಕು ಅಂತಂದ್ರೆ ಬರೀ ಔಷಧಿಯನ್ನೇ ಬಿಟ್ಟು ಬೇರೆ ಕ್ರಮಗಳು, ನಾನು ಹೇಳ್ದೆ ಈಗ ಸಾಸಿವೆಯನ್ನು ಒಂಥರ ಬೆಲೆ ಬೆಳೆಯಾಗಿ ಅಂದ್ರೆ ನಾವು ಟ್ರಾಪ್ ಕ್ರಾಪ್ ಅಂತೀವಿ ಸರ್ ಆ ರೀತಿ ಬೆಳ್ಕೊಳ್ಳೋಂಥದ್ದು, ಫೆರಮೋನ್ ಟ್ರಾಪ್ಸ್ ಅಂದ್ರೆ ಮೋಹಕ ಬಲೆಗಳನ್ನು ಬಳಸುವಂಥದ್ದು, ಹಳದಿ ಆಂಟಿಪಟ್ಟಣಗಳನ್ನು ಬಳಸುವಂಥದ್ದು, ಇವೆಲ್ಲ ಬಳಸ್ಕೊಂಡು ಆಮೇಲೆ ನಾವು ಔಷಧಿಗಳಿಗೆ ಹೋಗ್ಬೇಕು. ಎಲ್ಲರಿಗೂ ಹೂಕೋಸು ಅಂದಿದ ತಕ್ಷಣ ಅಯ್ಯೋ ತುಂಬಾ ಔಷಧಿಗಳನ್ನ ಸಿಂಪರಣೆ ಮಾಡಿರ್ತಾರೆ, ಖಂಡಿತ ಇದನ್ನು ತಿನ್ನೋದು ಬೇಡ ಅಂತಾನೆ ಎಲ್ಲರ ಮನಸ್ಸಲ್ಲೂ ಬರೋದು. ಆದ್ರೆ ರೈತರಿಗೆ ಒಂದು ನಾನು ಹೇಳೋ ಮಾತೇನಪ್ಪ ಅಂದ್ರೆ, ಯಾವುದೇ ಒಂದು ರೋಗ ಕೀಟನ ನೀವು ನಿವಾರಣೆ ಮಾಡಬೇಕಾದ್ರೆ ಯಾವಾಗ್ಲೂ ಸಮಗ್ರವಾಗಿ ಅಂದ್ರೆ ಬರೀ ಔಷಧಿಗಳಿಗೆ ಸೀಮಿತವಾಗದೆ ಬೇರೆ ಪರ್ಯಾಯ ಪದ್ಧತಿಗಳನ್ನು ಅಳವಡಿಸಿಕೊಂಡು ಸಮಗ್ರವಾಗಿ ಕೀಟ ರೋಗ ಹತೋಟಿ ಮಾಡಿದ್ದೆ ಆದರೆ ನಿಮಗೂ ಅಂದ್ರೆ ನಿಮ್ಮ ಆರೋಗ್ಯದ ಮೇಲೇನೂ ಸಹ ಪರಿಣಾಮ ಬೀರುವುದಿಲ್ಲ, ಹಾಗೆ ಗ್ರಾಹಕರು ಏನು ಅದನ್ನು ತಗೊಂತಾರೋ ಅವರ ಆರೋಗ್ಯದ ಮೇಲೇನೂ ಸಹ ಪರಿಣಾಮ ಬೀರೋದಿಲ್ಲ. ನಾವು ಹೆಚ್ಚು ಔಷಧಿಗಳನ್ನ ಸಿಂಪರಣೆ ಮಾಡೋದ್ರಿಂದ ಖರ್ಚು ಸಹ ಕಡಿಮೆ ಆಗುತ್ತೆ. ಅದರಿಂದ ಏನಪ್ಪಾ ಅಂತಂದ್ರೆ ಆದಷ್ಟು ಸಮಗ್ರವಾಗಿ ಬೆಳೆ ನಿರ್ವಹಣೆ ಮಾಡುವುದು ಉತ್ತಮ. ತುಂಬಾ ಸಂತೋಷ ಡಾಕ್ಟರ್ ಶಾಲಿನಿ ಮೇಡಮ್ ಅವರೇ. ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ನಮಗೆ ಹೂಕೋಸು ಅಥವಾ ಕಾಲಿಫ್ಲವರ್ ಬೇಸಾಯದ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಶಾಲಿನಿ ಮೇಡಮ್ ಅವರ ಜೊತೆಗೆ ಮಾತಾಡಬೇಕು, ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ತಿಳಿಸ್ಕೊಡಿ ಸರ್. ಖಂಡಿತ ಎಲ್ಲಾ ರೈತ ಬಾಂಧವರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ 9481735592 ಈ ಸಂಖ್ಯೆಗೆ ನೀವು ನನಗೆ ಕಾಲ್ ಮಾಡಬಹುದು. ಧನ್ಯವಾದಗಳು. ಧನ್ಯವಾದಗಳು ಸರ್. ಹೂಕೋಸು ಬೆಳೆಯ ಬೇಸಾಯ ಕುರಿತು ಡಾಕ್ಟರ್ ಎಂ ಶಾಲಿನಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ತಿಪ್ಟೂರು ತಾಲೂಕು ಕೋಟನಾಯಕನಹಳ್ಳಿಯ ಶಶಿಕಲಾ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಶಶಿಕಲಾ ಮತ್ತು ಸಂಗಡಿಗರಿಂದ ಇನ್ನೊಂದು ಭಜನೆ ಪದ.